ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಸೂಖಾ ಹೋ ಯಾ ಬೇಮೌಸಮ್ ಕಿ ಬರ್ಖಾ ಹೋ, ಕೀಡಾ ಲಗೇ ಖೇತ್ ಮೇ ಯಾ ದುವಿಧಾ ಹೋ, ಬಹುತ್ ಹಿ ಕಮ್ ಪ್ರೀಮಿಯಂ ಪೆ ಪೂರಿ ಹೋ ಭರ್ಪಾಯೀ, ಫಸಲ್ ಬೀಮಿತ್ ರಹೇ ಕಟಾಯೀ ಕೆ ಬಾದ್ ಭೀ ಭಾಯೀ. ಹಾಂ, ರಿಣೀ ಯಾ ಅರಿಣೀ ಅಬ್ ಹರ್ ಕಿಸಾನ್ ಲಾಭ ಉಠಾಯೇ, ಏಕ್ ಮೌಸಮ್ ಕ ದರ್ ಹೈ ಸಬ್ ಕಿಸಾನ್ ಬೀಮಾ ಕರಾಯೇ, ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಸೇ ಹರ್ ಕಿಸಾನ್ ಮುಸ್ಕಾಯೇ. ಕೃಷಿ ಔರ್ ಕಿಸಾನ್ ಕಲ್ಯಾಣ ಮಂತ್ರಾಲಯ ದ್ವಾರಾ ಕಿಸಾನ್ ಹಿತ್ ಮೇ ಜಾರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಅಡಿಕೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಸುಲ್ತಾನಿಪುರ ಗ್ರಾಮದ ಕೃಷಿಕ ಜಿ ರಾಮರೆಡ್ಡಿ ಅವರೊಂದಿಗೆ ಸಂದರ್ಶನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಿತ್ರದುರ್ಗ ತಾಲೂಕಿನ ಸುಲ್ತಾನಿಪುರ ಗ್ರಾಮದ ಹಿರಿಯ ಕೃಷಿಕರಾದಂತಹ ರಾಮರೆಡ್ಡಿ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ತಮ್ಮ ಒಂದು ಕೃಷಿಯಲ್ಲಿ ಅಡಿಕೆಯನ್ನ ಬೆಳೀತಾ ಇದ್ದಾರೆ, ಜೊತೆಗೆ ಖುಷ್ಕಿ ಪ್ರದೇಶದಲ್ಲಿ ಈ ಒಂದು ಮೆಕ್ಕೆಜೋಳ, ರಾಗಿ ಈ ತರದ ಅನೇಕ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಒಟ್ಟಾರೆ ಅವರ ಒಂದು ಕೃಷಿ ಬದುಕಿನ ಅನುಭವಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರಾಮರೆಡ್ಡಿ ಅವರೇ. ನಮಸ್ತೆ ಸರ್. ರಾಮರೆಡ್ಡಿ ಅವರೇ, ಹೇಳಿ, ಈ ಒಂದು ಕೃಷಿ ಬದುಕು ಅಂತಂದ್ರೆ ನೀವು ಎಷ್ಟು ವರ್ಷಕ್ಕೆ ಇಲ್ಲಿ ಮಾಡ್ತಾ ಇದ್ದೀರಾ? ನಾವು ಈಗಲೇ 55 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಆದ್ರೆ ಈಗ ನಾವು ನಮ್ಮೂರಲ್ಲಿ ಕೆರೆ ಇದೆ, 2 ಕೆರೆ ಇದಾವೆ ಸರ್. 2 ಕೆರೆ ಏನ್ ಮಾಡಿದ್ವಿ, ಈಗ 8 ವರ್ಷಕ್ಕೆ ಅಲ್ಲಿ ಇಲ್ಲಿ ಏನೋ ಪ್ರಯತ್ನ ಮಾಡಿದ್ವಿ, ಆಗ್ಲಿಲ್ಲ ಸರ್. ಈ ವರ್ಷ ಒಂದು 6 ತಿಂಗಳ ಕೆಳಗೆ ನಾವೆಲ್ಲ ರೈತರೇ ಪೊಂಡ ಹಾಕೊಂಡು 10,000 20,000 ಅದರಿಂದ ಪೈಪ್ ಲೈನ್ ಮಾಡಿ ಒಂದು 3 ತಿಂಗಳು ತುಂಬಿಸ. ಎಲ್ಲಿದ್ದಾರೆ ಕೆರೆ ಪೈಪ್ ಲೈನ್ ಮಾಡ್ಕೊಂಡ್ರೆ? ಅಲ್ಲಿ ಜನಿಗಳೇ ಸರ್, ನಮ್ಮೂರ ಪಕ್ಕ ಚೆಕ್ ಡ್ಯಾಮ್ ಇದೆ, ಅಲ್ಲಿಂದ ನಾವು ನೀರು 3 ತಿಂಗಳು ರಾತ್ರಿ ನೈಟ್ ಆಗ್ಲಿ ಹೊಡೆದು ನಮ್ಗೆ ನಾವೇ ಸ್ವಂತ ಮಾಡಿದ್ವಿ ಸರ್. ಬಹಳ ಸಂತೋಷ ಆಯ್ತು. ಈಗ ನಾವು ಕೆರೆಯಿಂದ ನಮ್ದು 1 ಎಕರೆ ನೀರು ನಿಂತಿದ್ದಾವೆ ಸರ್ ಈಗ ಅಲ್ಲಿ. ಆದ್ರೆ ನಮ್ದು ಹೋದ್ರೆ ಹೋಗ್ಲಿ, ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ ಕೆರೆ ತುಂಬಿಸಿ ಕೋಡಿ ಬಿಡಿಸ್ತಾ ಇದೀವಿ ಸರ್. ನಮ್ಮೂರಲ್ಲೇ ನೀರಿಂದ ಬಹಳ ಅಂತರ್ಜಲ ಏರಿಸಿ ಖುಷಿಯಾಗಿ ನಾವು ಬಾಗಣೆ ಬಿಟ್ಟು ಸರ್ ಈ ವರ್ಷ. ಆದ್ರೆ ಬಹಳ ನೆಮ್ಮದಾಗಿದ್ದೀವಿ ಸರ್, ನೀರು ಅಂತರ್ಜಲ ಹೆಚ್ಚಾಗಿದೆ ಸರ್. ಅಡಿಕೆ ಅಂತಂದ್ರೆ 1 ಎಕರೆ ಒಳಗಡೆ ಹಾಕಿದ್ರ? 5 ಎಕರೆ ಬಂದ ಸರ್, ಇನ್ನು 2 ಎಕರೆ ಇನ್ನು ಮನೆ ಹಾಕಿದ್ವಿ ಸರ್. ಎಷ್ಟು ವರ್ಷ ಆಯ್ತು ಅಡಿಕೆ ಹಾಕಿ? ಅಲ್ಲಿ 15 ವರ್ಷ ಆಯ್ತು ಸರ್, ಕ್ರಾಪ್ ಬರ್ತಾ ಇದೆ. ಅದು ಈಗೆಲ್ಲ ರೋಗ ಅದಕ್ಕೆಲ್ಲ, ಹೋದ ವರ್ಷ ಬಿಸಿಲು ಈ ವರ್ಷನು ಎಲ್ಲ ಉದುರೋಗ್ತದೆ ಸರ್, ಬಹಳ ಕಷ್ಟ ಆಯ್ತು ಸರ್. ಈಗ ಒಳ್ಳೆಯ ಒಂದು ಅಡಿಕೆ ಬೆಳೆಯನ್ನ ಬೆಳಿಬೇಕು ಅಂತಂದ್ರೆ ಸಸಿಗಳ ಆಯ್ಕೆ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ತೀರಾ? ನಾವು 60-70 ವರ್ಷ ಗಿಡ ಈ ಭೀಮಸಂದ್ರ ಕಡೆ ಇದಾವ, 2 ರೂಪಾಯಿಗೆ ಒಂದು ಮಾರ್ತಾರೆ. ಅವಂತ ಆಯ್ಕೆ ಮಾಡ್ಕೊಂಡು ತಂದು ಸಸಿ ಮಾಡ್ಕೊಂಡು ನಾವೇ ಹಾಕ್ತೀವಿ ಸರ್, ನೆಲಕ್ಕೆ ನಾವೇ ಸಸಿ ಮಾಡ್ತೀವಿ. ಈಗ ಗೋಟುಗಳ ಆಯ್ಕೆ ಅಂತಂದ್ರೆ ಹಳೆ ಮರದ ದುಂಡು ಇರ್ತಾವ ಸಾವು, ಅವು ನಾವು ಕಟ್ಟಿ ಬರ್ತೀವಿ, ದಾರ ಕಟ್ಟಿ ಬರ್ತೀವಿ ನಾವು ಬೇಕಾದಾಗ, ಅವನ್ನೇ ಕೆಡಿಕೊಂಡು ಆರಿಸ್ಕೊಂಡು ತಂದು ನರ್ಸರಿ ಮಾಡ್ಕೊಂಡು ಹಾಕ್ತೀವಿ ಸರ್. ಅಂದ್ರೆ ಈಗ ಹಳೆ ಮರದ ಗೋಟನ್ನು ಯಾಕೆ ಆಯ್ಕೆ ಮಾಡ್ಕೊಳ್ಬೇಕು? ಅದು ಅದಕ್ಕೆ ಸ್ಟ್ರೆಂತ್ ಇರುತ್ತೆ ಸರ್, ವಸ್ಮರ ಅಂದ್ರೆ ಸ್ಟ್ರೆಂತ್ ಇರಲ್ಲ, ನಮ್ ತಾತನ ಕಾಲದಲ್ಲಿ ಹಂಗೆ ಮಾಡ್ತಿರೋದು. ನಾವು ಎರಡನೇ ಸಲ ಸಹ ಈಗ ಹಾಕಿ ಎಲ್ಲ ಕಡದು ನೀರಿಲ್ದಲೆ ಬರಗಾಲ ಬಂದು ಈಗ ಮತ್ತೆ 10 ವರ್ಷದಿಂದ ಹಾಕಿ ಈಗ ಫಸಲಿಗೆ ಬಂದ ಸರ್. ಆದ್ರೆ ನಮ್ಗೆ ಈಗ ಕೆರೆ ತುಂಬಿಸಿದ್ರೆ ಅನುಕೂಲ, ನಮ್ಗೆ ಕಾತರಾಳ ಕೆರೆ ಇನ್ನೂರು ಸರ್, ಕದ ಕೆರೆ ತುಂಬಿದ್ರೆ ನಮ್ಗೆ ಹಳ್ಳ ಬರುತ್ತೆ, ಮಳೆ ಬಂದ್ರೂ ಬರ್ಸ ನಮ್ ಕಡೆ ಆ ಕಡೆ ಏರಿ ಸುತ್ತ ಏರಿ ಐತೆ. ಮಳೆ ಒಂದ್ ತಿಂಗ್ ಒಂದ್ ಸಲ ಮಳೆ ಬಂದ್ರೆ ಒಂದ್ 2 ತಿಂಗಳು ಹೊಡಿಬಹುದು ನೀರು, ಅಷ್ಟು ನೀರು. ಅದರಿಂದ ನಮ್ಗೆ ಬಹಳ ಸಂತೋಷ ಆಗಿದೆ. ಈಗ ಹೆಚ್ಚು ಮಳೆ ಆದಾಗ ಹಳ್ಳ ನೀರು ಬಂದಾಗ ಆ ಹಳ್ಳದ ನೀರು ಬರಂಗ ನಿಮ್ ಕೆರೆಗೆ ಪೈಪ್ ಲೈನ್ ಮಾಡಿಕೊಂಡಿದ್ದೀರಿ. ಅಷ್ಟೇ ಪ್ರಮೋಟ್ ಇಟ್ಟಿದೆ ಹಳ್ಳ. ಈಗ ಅಡಿಕೆ ಗೋಟನ್ನ ತಂದು ಸಸಿ ಅಂತಂದ್ರೆ ಯಾವ ರೀತಿ ಮಾಡ್ಕೊಳ್ತೀರ? ಪ್ಲಾಸ್ಟಿಕ್ ಕವರ್ ತಂದು ಅದ್ರಲ್ಲಿ ಮಣ್ಣು ಒಳ್ಳೆ ಗೊಬ್ಬರ ಬೆರೆಸಿ ಮಿಕ್ಸ್ ಮಾಡಿ ಅದಕ್ಕೆ ಗೋಟ್ ಇಟ್ಟು ನೀರು ಬಿಟ್ಟಿದೆ. ನೀರು ಬಿಟ್ಟು 6 ತಿಂಗಳು ಮೊಳಕೆ, ಇಲ್ಲಾಂದ್ರೆ ನಾವು ತಂದು ಮೂಲೆಗೆ ಹಾಕ್ತೀವಿ ಫಸ್ಟ್ಗೆ ಗೋಣಿಚೀಲದಲ್ಲಿ ಮೊಳಕೆ ಬರುತ್ತೆ. ಮೊಳಕೆ ಬಂದ ತಕ್ಷಣ ಸಸಿನ ನೆಲಕ್ಕೂ ಹಾಕ್ಬೋದು. ಈಗ ನೆಲಕ್ಕೆ ಹಾಕಿದ್ರೆ ಗೆಪ್ಪೆ ಸಸಿ ಅಂತಾರೆ, ನೆಲಕ್ಕೆ ಹಾಕಿದ್ರೆ ಪಾಕೆಟ್ಗೆ ಹಾಕಿದ್ರೆ ಪಾಕೆಟ್ ಸಸಿ ಅಂತಾರೆ. ನೆಲಕ್ಕೆ ಹಾಕಿರೋ ಒಂದು 4 ದಿವಸ ನೀರು ಬಿಡಿದ್ರೆ ನಡೀತದೆ ಸರ್, ಇವಕ್ಕೆ ವಾರಕ್ಕೊಂದ್ಸಲ ನೀರು ಬಿಡಿದ್ರೆ ಒಣಗೋಗ್ಬಿಡ್ತಾರೆ ಸರ್, ಅಂತ ಪರಿಸ್ಥಿತಿ. ಈಗ ಗೆಪ್ಪೆ ಸಸಿ ಅಂತಂದ್ರೆ ಒಂದ್ ಕಡೆಯಿಂದ ಒಂದ್ ಕಡೆ ಕಿತ್ತು ಹಾಕ್ಬೇಕು ಅಂತಂದ್ರೆ ಅವಾಗ ಹೋಗ್ತಾವ ಅಂತಾರೆ. ಇಲ್ಲ ಸರ್, ಏನಿಲ್ಲ ಸರ್, ಸ್ವಲ್ಪ ದಪ್ಪ ಕೆಸರು ಅಂತ ಮೆತ್ತಿಕೊಂಡು ತಾನಂದ್ರೆ ಏನ್ ತೊಂದ್ರೆ ಆಗಲ್ಲ ಸರ್. ಈಗೆಲ್ಲ ಸೋಬಿ ಕೆಲಸ ಸರ್, ಪ್ಯಾಕೆಟ್ ಸೇಷಪ್ಪ ಲೇಬರ್ಗೆ ಅನುಕೂಲ ಅಲ್ಲ. ಏ ಆ ಗೆಪ್ಪೆ ಸಸಿ ನಮಗೆ ಕೆಲಸ ಜಾಸ್ತಿ ಆಗಿದ್ರೆ ನಾವು ಗೆಪ್ಪೆ ಸಸಿನ ಹಾಕಿರೋದೆಲ್ಲ. ಗೋಡ್ ತಂದು ನೆಲ್ ಬೆಳೆಸಿರಲ್ಲ ಸಸಿನ, ಈಗ ಎಷ್ಟು ವರ್ಷ ತನಕ ಬೆಳೆಸಿದ್ ಭೂಮಿಗೆ? ಒಂದೂವರೆ ವರ್ಷ. 6 ತಿಂಗಳಿಗೆ ಮೊಳಕೆ ಬರ್ತವೆ, ಮೊಳಕೆ ಬಂದು ಇನ್ನು 6 ತಿಂಗಳಿಗೆ ಪ್ಯಾಕೆಟ್ನಾಗ ಬೆಳೆಸ್ತೀವಿ. 1.5 ವರ್ಷ ಆಗುತ್ತೆ, 1 ವರ್ಷ 2 ವರ್ಷ ಎಷ್ಟು ವರ್ಷಕ್ಕೆ ಬೇಕಾದ್ರೆ ಹಾಕ್ಬೋದು. 3 ವರ್ಷದೊಳಗೆ ಹಾಕ್ಬೇಕು, ಬಲ್ತಷ್ಟು ಜಲ್ದಿ ಬರ್ತವೆ. ಒಬ್ಬರು ಕೆಲವರು 1 ವರ್ಷದಾಗ ಹಾಕ್ತಾರೆ ಸಣ್ಣ ಸಸಿ, ಅವು ಡೆವಲಪ್ ಆಗಲ್ಲ. 2 ವರ್ಷ ಮೇಲೆ ಹಾಕಿದ್ರೆ ಡೆವಲಪ್ ಆಗ್ತದೆ. ಸಸಿ ಮಾಡಿಕೊಂಡು ಈಗ ಭೂಮಿಗೆ ನಾಟಿ ಮಾಡಬೇಕಾದ್ರೆ ಯಾವ ರೀತಿ ಭೂಮಿಯನ್ನ ಸಿದ್ಧತೆ ಮಾಡಿಕೊಳ್ಬೇಕಾಗುತ್ತೆ? ಬೇಸಾಯ ಹೊಡೆದು ಎಲ್ಲ ರೆಡಿ ಮಾಡಿ ಸ್ವಲ್ಪ ಮಣ್ಣು ಅದು ಇದು ಏರಿ ಲೆವೆಲ್ ಮಾಡ್ಕೊಂಡು ಆ ದಾಯ ಮಾಡಿ 8 ಅಡಿ 8 ಅಡಿ ಹಾಕ್ತಾರೆ, 9 ಅಡಿ 8 ಅಡಿ ಹಾಕ್ತಾರೆ. ಅವ್ರ ನೀವು ಹಿಂದೆಲ್ಲ ಯಾವ ದಾಯ ಮಾಡಿದ್ರ? ಹಿಂದೆ ಮೂಲದಾಯ ಅಂತ ಮಾಡ್ರ ಸರ್, 9 9. ಈಗ ಅವೆಲ್ಲ ಯಾರು ಅಂತಾರ ಮಾಡಿಲ್ಲ. ಮೂಲದಾಯ ಅಂದ್ರೆ ಬಿಸಿಲು ಬಿಡಲ್ಲ ಈ ಕಾಲದಲ್ಲಿ, ಅದಕ್ಕೆ ಮೂಲದಾಯ ಅಂತ ಮಾಡ್ರ. ಈಗ ಅವ್ರು ಮಾಡೋದ್ ಕರ್ಕೊಂಡ್ ಬಂದ್ರೆ ಬರಂಗಿಲ್ಲ ಮೂಲದಾಯ ಮಾಡೋದು. ಈಗ 8 8 ಅಡಿ ದಾಯ ಮಾಡ್ತೀವಿ, 7.5. ಅವ್ರಿಗೆ ಹೆಂಗಂಗ್ ಅನುಕೂಲ ಡ್ರಿಪ್ ಮಾಡಿಸ್ಕೊಂಡು ಮಾಡ್ತಾ ಇದ್ದೀವಿ. ಕೆಲವರೆಲ್ಲ 6 8 ಅಲ್ವಾ, ಅವೆಲ್ಲ 8 8 ಸರ್. 9 9 ಮಾಡಿದ್ರೆ ನಮ್ಮಲ್ಲಿ ಇಳುವರಿ ಚೆನ್ನಾಗಿ ಬಂದರು ಕೆಲವರು. ನಾವೇ ಬಹಳ ಗಿಡ ಬಿಡೋ ಈಗ ಹೇಳಿದ್ರೆ ಅವೇ ಜಾಸ್ತಿ ಇಳುವರಿ ಬರ್ತದೆ. ಈಗ ನಮಗೆ ಹೆಂಗಪ್ಪ ಅಂತಂದ್ರೆ ಗಿಡಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು ಅಲ್ವಾ, ದಾಯ ಕಡಿಮೆ ಮಾಡಿದ್ರೆ ಹೆಚ್ಚು ನಾಟಿ ಮಾಡಬಹುದು ಗಿಡಗಳನ್ನು ಅಂತ. ಎಲ್ಲ ಒಂದ್ ಕಡೆ ರೈತರಿಗೆ ಈಗ ಕಡಿಮೆ ಜಮೀನು ಇರುತ್ತೆ, ಅವರೆಲ್ಲ ಜಾಸ್ತಿ ದೂರದ ಒಂದು ದಾಯದಲ್ಲಿ ನಾಟಿ ಮಾಡಕ್ಕೆ ಮನ್ಸು ಮಾಡಲ್ಲ ಅಲ್ವಾ? ಅಲ್ಲ, ಆದ್ರೆ ಸರ್ ಗೊಬ್ಬರ ಹಾಕಿದ್ರೆ ಬೆಳೀತಾ ಕಡಿಮೆ ಮಾಡು. ನಾವು ಡೆವಲಪ್ಮೆಂಟ್ ಮಾಡಿದ ಗೊಬ್ಬರ ಎಷ್ಟಾಗ್ತದೆ ಅಷ್ಟು ಬೆಳೀತಾವ. ನಮ್ ತೆಲುಗಲ್ಲಿ ಹೇಳ್ತೇವೆ, ನಮ್ ಗಾದಿ, ನಮ್ ತಾತ ಎರಿವೇಶ ಎರಡು ಪಂಡೆ ಅಂತ. ಅಂದ್ರೆ ಅದು ಆ ಗೊತ್ತಿಲ್ಲದಲ್ಲೇ ಗೊಬ್ಬರ ಏರಿ ಅವ್ನು ಉಚ್ಚಾಂಬರ ಅಂತ ಜನ ಊರಾಗ. ಆಮೇಲೆ ಬೆಳೆ ಬಂದ್ಮೇಲೆ ಅಯ್ಯೋ ಹೆಂಗ್ ಬೆಳೆದ್ಬಿಟ್ಟು ನಾನು ಅನ್ನೋರು ಜನ, ಹಿಂಗೆ ತೆಲುಗಲ್ಲಿ ಹೇಳ್ತಾರೆ ಗಾದಿ ಅಂತ. ಕೊಡುಗೆ ಗೊಬ್ಬರ ಚೆನ್ನಾಗಿ ಕೊಡ್ಬೇಕಂತ ಹೇಳಿ. ಈಗ ನಾಟಿ ಮಾಡಿದ ಮೇಲೆ ಯಾವ ರೀತಿ ಬೆಳೆಸ್ಕೊಂತ ಬಂದಿರ? ಈಗ ಏನೇನ್ ಗೊಬ್ಬರ ಕೊಡ್ತೀರಾ? ನಿರ್ಮೂಲನೆ ಟ್ಯಾಕ್ಟ್ರಿಂದ ರೋಟ್ ಹೊಡಿತೀವಿ, ಅದರಲ್ಲಿ ಒಳಗೆ ಫಸಲು ಇಡ್ತೀವಿ ಸರ್. ನಾವು ಅದೇ ಅನ್ನೇ ಬೆಳೆಸೋಕೆ ಹೋಗಲ್ಲ, ಅವರೇ ಗಿಡ ಹತ್ತಿ ಏನ್ ಬೇಕಾದ್ರೆ ಬೆಳೆಯುವ ಸರ್. ಪ್ರಾರಂಭದಲ್ಲಿ ಬೆಳೆದ್ರೆ ನೀವು? ಈಗ ಬಾಳೆ ಬೆಳೆಯಂತದ್ದು, ಬಾಳೆ ಬೆಳೆಯಂತ ಪಪ್ಪಾಯಿ, ಅವ್ರಿಗೆ ಹೆಂಗಂಗ್ ಅನುಕೂಲ ಹಂಗ ಹಾಕ್ತಾರ ಸರ್. ಏನ್ ಬೆಳೆದ್ರೆ ನೀವು ಪ್ರಾರಂಭದಲ್ಲಿ? ಪ್ರಾರಂಭದಲ್ಲಿ ಬಾಳೆ ಹಾಕಿದ್ವಿ ಸರ್. ಬಾಳೆ ಹಾಕಿದ್ಮೇಲೆ ಮೊದಲು ಒಂದು 3 ಎಕರೆ ಫಸ್ಟ್ಗೆ ಎಲ್ಲ ಮೆಕ್ಕೆಜೋಳ ಅದೇ ಹತ್ತಿ ಹಾಕಿದ್ವಿ, ಇತ್ತೀಚೆಗೆ ಬಾಳೆ ಹಾಕಿ ಈಗ ಏನು ಹಾಕಲ್ಲ ಸರ್. ಈಗ ಕೆಲವರೆಲ್ಲ ಬಾಳೆ ಹಾಕಿದ್ರೆ ನೆರಳು ಬರುತ್ತೆ, ಗಿಡ ಎತ್ತರ ಬೆಳಿತಾವೆ, ಅಷ್ಟು ಗಣ್ಣು ಹತ್ರ ಇಡಲ್ಲ ಅಂತಾರೆ. ಅದು ಅದೊಂದು ಏನು ಸರ್, ಯಾವಾಗ ಹಾಕ್ಬೇಕಂದ್ರೆ ಗಿಡ ಹಾಕಿದ 2 ವರ್ಷದ ಮೇಲೆ ಹಾಕ್ಬೇಕು ಸರ್ ಬಾಳೆಯನ್ನು. ಯಾಕಂದ್ರೆ ಸ್ವಲ್ಪ ಬಡ್ಡೆ ಬರ್ತಲ್ಲ, ಬಡ್ಡೆಗೆ ಬಿಸಿಲು ಬಿಡಬಾರ್ದು. ಅವಾಗ ಫಸ್ಟ್ಗೆ ಹಾಕಿದ್ರೆ ಎತ್ತರ ಬರ್ತವೆ, 2 ವರ್ಷ 2.5 ವರ್ಷ ಆದ್ಮೇಲೆ ಮಾಡಿದ್ರೆ ಅವಾಗಲೇ ಬಲ್ತಿರ್ತದೆ. ಅದಕ್ಕೆ ಸಸಿ ಮೇಲೆ ಇರ್ತ ಬಡ್ಡಿಗೆ ನೆಲ್ ಬರುತ್ತೆ, ಅವಾಗ ಹಾಕಿದ್ರೆ ಬಹಳ ಸೇಫ್ಟಿ ಅನುಭವಿಸ್ತಾರೆ. ಹೇಳ ಮಾತ್ರ ಇದು ಅಂತಂದ್ರೆ ಏನ್ ಗಣ್ಣು ಇಡ್ತಾವೆ ಗಿಡಗಳು, ಅವು ದೂರ ದೂರ ಆದ್ರೆ ಏನು ಸಮಸ್ಯೆ? ಅದು ಎತ್ತರ ಬೆಳಿತಾವ ಸರ್, ಬಿಸಿಲಿಗೆ ಬಿದ್ದ ಕಿರುಗಣ್ಣು ಬೆಳಿತಾವ. ನೆಳಗಿದ್ದ ಮೇಲೆ ನೋಡ್ತೀವಲ್ಲ ಸರ್, ಸ್ವಾಭಾವಿಕವಾಗಿ ಮ್ಯಾಕ್ ಹೋಗಿರ್ತ ಹಂಗೆ ಎತ್ತರವಾಗಿ ಬೆಳೆದ. ಈಗೆಲ್ಲ ನೀವು ನಾಟಿ ಮಾಡ್ಬೇಕಾದ್ರೆ ಏನಾದ್ರೂ ಗುಂಡಿ ತೆಗೆದು ಅದಕ್ಕೆ ಏನಾದ್ರೆ ಈಗ ಬೇವಿನ ಹಿಂಡಿ ಹಾಕಂತದ್ದು, ಕೊಳಿಗೆ ಗೊಬ್ಬರ ಹಾಕಂತದ್ದು ಇದೆಲ್ಲ ಮಾಡಿದ್ರೆ? ಇಲ್ಲ ಸರ್, ಹಾಕಿಲ್ಲ. ಕೆಲವರೆಲ್ಲ ಈಗ ಮಾಡ್ತಾ ಇದ್ದಾರೆ ಅಲ್ಲಿ ಏನ ಅನುಕೂಲ ಬೇಕಾದ್ರೆ ಜಲ್ದಿ ಬೆಳೆದ್ ಬಿಡ್ತಾವೆ ಕೆಲವರು ಅಂತಾರೆ. ನಾವೇನು ಹಾಕ್ಲಿಲ್ಲ, ಮಸ್ತೆ ಬಿತ್ತಿದ್ವಲ್ಲ ಸರ್ ಮೆಕ್ಕೆಜೋಳ ಅವ್ರಿ ಎಲ್ಲ, ಅದ್ರ ಅದೇ ಸಾಲಿಗೆ ಬಿದ್ದ ಬಿಡೋದು ಗೊಬ್ಬರ, ಅದೇ ಡೆವಲಪ್ ಆಗ ರಾಸಾಯನಿಕ ಗೊಬ್ಬರ ಸಾಕಷ್ಟು ನೀವು ಬಿತ್ತನೆ ಮಾಡ್ತಿದ್ರೆ ಒಳಗಡೆ. ಈಗೆಲ್ಲ ನೀರಿನ ವ್ಯವಸ್ಥೆ ಈಗ ಡ್ರಿಪ್ಪೇ ಮಾಡಿದ್ರೆ ನೀವು? ಡ್ರಿಪ್ ಮಾಡಿದ್ರೆ ಡ್ರಿಪ್ ಇಲ್ಲದೆ ಏನು ಮಾಡಕ್ಕಾಗಲ್ಲ. ಈಗ ಮೊದಲೆಲ್ಲ ಡ್ರಿಪ್ನ ವ್ಯವಸ್ಥೆ ಇರಲಿಲ್ಲಲ್ವಾ, ಆಯ್ ನೀರೇ ಬಿಡ್ತಾ ಇದ್ರು. ಅದು 7 ವರ್ಷ. ಈಗ ಸಾಕಷ್ಟು ಕಡೆ ನಾವು ನೋಡಿದೀವಿ ಅಡಿಕೆ ಬೆಳೆಯಂತವ್ರು ಈಗ ಕಳೆನಾಶಕಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ಸಿಂಪಡಣೆ ಮಾಡ್ತಾರೆ, ಕಳೆಗಳನ್ನೆಲ್ಲ ತೆಗಿಬೇಕು. ಕಾಂಗ್ರೆಸ್ ಕಡೆ ಬಾಂಡ್ಲಿ ಹೊಡಿಸಿದ್ರೆ ಬೇರುಗಳೆಲ್ಲ ಕಟ್ ಆಗ್ತಾವಂತಾರೆ, ಅಂದ್ರೆ ನೀವು ಯಾವ ಪದ್ಧತಿ? ನಾವು ವರ್ಷಕ್ಕೆ 2 ಸಲ 3 ಸಲ ಬಾಂಡ್ಲಿ ಹೊಡಿತೀವಿ. ತೀರಾ ಆದ್ಮೇಲೆ ಮಳೆಗಾಲದ ತೀರಾ ಕಾಂಗ್ರೆಸ್ ಹಿಡಿದ್ರೆ ಕಳೆನಾಶಕ ಹೊಡಿತೀವಿ ಒಂದ್ಸಲ. ಈಗ ಕಳೆನಾಶಕ ಹೊಡೆಯೋದ್ರಿಂದ ಭೂಮಿ ಅಂತಾರೆ ಸರ್. ಮುಂಚೆ ಹೈಬ್ರಿಡ್ ಇದು ಬಂತಲ್ಲ ಹತ್ತಿ, ಅವ್ ಹಾಕಿದ್ರೆ ಮತ್ತೆ ಭೂಮಿನೇ ಬೆಳೆಯಲ್ಲ ಅಂಬರು. ಮುಂಚೆ ನಮ್ಮೂರಲ್ಲಿ ಒಬ್ಬ ಹುಡುಗ ಈಗ 15 ವರ್ಷಗಳ 15 ಹಾಕ್ತಾನೆ ಬೆಳಿತಾನೆ. ಈಗ ಹೆಂಗಪ್ಪ ಅಂತಂದ್ರೆ ಅಡಿಕೆಗೆ ನಾವು ಕಳೆನಾಶಕ ಸಿಂಪರಣೆ ಮಾಡೋದ್ರಿಂದ ಅವಾಗ್ಲೇ ನಮ್ಗೆ ಯಾವ್ದೇ ರೀತಿ ಪರಿಣಾಮ ಬೀರಲ್ಲ. ಈಗ ಮುಂದೆ ಒಂದಲ್ಲ ಒಂದಿನ ಭೂಮಿ ಹಾಳಾಗುತ್ತೆ ಅಂತ ಹೇಳಿ ಸಾಕಷ್ಟು ರೈತರ ಒಂದು ಅನುಭವನೂ ಇದೆ ಅಲ್ವಾ? ಈಗ ಅನುಭವ ಇದ್ರೆ ಹೊಡಿತಾರಲ್ಲ ಸರ್, ಹೇಳ್ತದೆ ಬಾಯಿಂದ ಅನಿವಾರ್ಯ ಅಂತಾರೆ ಕೆಲವರು ಅಲ್ವಾ? ಕೆಲವರು ಹೊಡಿಯೋದಿಲ್ಲ, ಹಂಗೆ ಏನಾಗಲ್ಲ ಸರ್, ಅದಕ್ಕೆ ಹೊಡಿದಿದ್ರು ಏನಾಗಲ್ಲ. ನಾವು ಗೋಟ್ ಕೆಡಬೇಕಾದ್ರೆ ಮಾತ್ರ ಸ್ವಲ್ಪ ನೆಲ ಕ್ಲೀನ್ ಇರ್ಬೇಕಂತೇಳಿ ಬಾಣಲಿ ಹೊಡೋದು ಮುಗಿಯುತ್ತೆ, ಏನು ತೊಂದರೆ ಆಗಲ್ಲ. ಈಗೆಲ್ಲ ಕಳೆ ಕಟಾವು ಯಂತ್ರಗಳು ಬಂದವೆ, ಇದನ್ನೆಲ್ಲ ಉಪಯೋಗ ಮಾಡ್ಕೊಳ್ಬಹುದು ರೈತರು. ಕಷ್ಟಪಟ್ಟು ಮಾಡೋದ್ರೆ ಈಗಲೂ ಇದಾರೆ ಸರ್ ಪಾಪ. ನಾವು ಎದ್ದೆಟ್ಟು ಸಗಣಿ ಹೊಡೆದು ನಾನೇ ಮಜ್ಜಿಗೆ ಮಾಡ್ಕೊಂಡು ನಾನೇ ಬೆಣ್ಣೆ ತೆಗೆದು ಮನೆ ದುರದೃಷ್ಟ ವಾಸ. ನಾವು ಮನೆಗೆ ಎದ್ದೆಟ್ಟಿಗೆ ಎಲ್ಲ ನಾವೇ ಮಾಡ್ಕೊಂಡು ಬರ್ತೀವಿ, ನಾವೇ ಮಜ್ಜಿಗೆ ಮಾಡೋದು ಕಲ್ತಿದೀವಿ ಎಲ್ಲ. ಎಷ್ಟು ಕಟ್ಟಿದ್ರೆ ಎಮ್ಮೆ? 2 ಎಮ್ಮೆ ಇದೆ ಸರ್, ಮಸ್ತ್ ಆಗ್ಸ ಮನೆಗೆ. ಈಗ ಎಮ್ಮೆ ಹಾಲು ಒಳ್ಳೆಯ ಗುಣಮಟ್ಟ ಇರುತ್ತಲ್ವಾ? ಈಗ ಎಮ್ಮೆ ಹಾಲು ನೀವು ಬೆಳೆಸಿ ನೋಡಿ, ಈಗ ಜರ್ಸಿ ಆಕಳಿನ ಹಾಲು ಬೆಳೆಸಿ ನೋಡಿ, ಎಷ್ಟು ಡಿಫ್ರೆನ್ಸ್ ಇರುತ್ತಲ್ಲ ಬೆಳೆಸಿದ್ರೆ. ಹೇಳಬಾರ ಸರ್, ಕುಡಿಯಕ್ಕೆ ಬರಲ್ಲ ಸರ್ ನಮಗೆ, ಯಾರು ಅಭ್ಯಾಸ ಇಲ್ಲಲ್ಲ. ಈಗೆಲ್ಲ ನೀವು ನಾಟಿ ಹಸು ಸಾಕಾಣಿಕೆ ಮಾಡಿ ಈಗ ಜೀವಾಮೃತ ಇದನ್ನೆಲ್ಲ ಮಾಡಿ ಗಿಡಕ್ಕೆ ಕೊಡ್ಬೋದಲ್ಲ ಅಡಿಕೆ ಗಿಡ. ಈಗ ಪ್ಲಾನ್ ಐತೆ ಸರ್, ಸ್ವಲ್ಪ ಶೆಡ್ ಮಾಡಿ ಹೊಲದಲ್ಲಿ ನಾಟಿ ಕಟ್ಟಿ ನಮ್ಮ ಮಗ ಅಂತದಾನೆ ಮುಂಚೆ ಮಾಡ್ಬೇಕಂತ ಐತೆ ಸರ್. ಯಾವ್ದು ನೀವು ರಾಸಾಯನಿಕ ಗೊಬ್ಬರ ಕೊಡೋದೇ ಬೇಕಲ್ಲ ಸರ್? ಅದು ಒಳ್ಳೆ ಸರ್, ಅದೈತಲ್ಲ ಸರ್, ಅದು ಮಾಡಿದ್ರೆ ಅನುಕೂಲ ಐತೆ. ರೈತರು ಯಾರು ಅದಕ್ಕೆ ಕಷ್ಟ ಬೀಳೋರಿಲ್ಲ, ಏ ಅದೆಲ್ಲ ಅಂತಾರೆ. ಅದು ಮಾಡಿದ್ರೆ ನಮಗೆ ಭಾಳ ಮಣ್ಣಿಗೂ ಅನುಕೂಲ, ನಮಗೂ ಅನುಕೂಲ ಐತೆ. ಈ ನೆಕ್ಸ್ಟ್ ಮುಂದಿನ ತಿಂಗಳು ಶೆಡ್ ಕೊಡ್ತೀವಂದರೆ ತೋಟಗೆಲ್ಲ ಕೆಳಕ್ಕೆ ಬಂದ್ವಿ, ಅವು ಮಾಡಿ ನಾಟಿ ಹೌಸ್ ಕಟ್ಟಿ ಎಷ್ಟಾಗುತ್ತೆ ಅಷ್ಟು ಮೇವು ಹೊಲಕ್ಕೆ ಗೊಬ್ಬರ ಆಗುತ್ತೆ, ಎಲ್ಲ ಜೀವಾಮೃತ ಮಾಡ್ಬೋದು ಸರ್. ಅಂದ್ರೆ ನಾವು ಗಮನಿಸಿದಂಗೆ ಸಾಕಷ್ಟು ರೈತರುಗಳ ಒಂದು ಕರೆಸಿ ನಾವು ಸಂದರ್ಶನ ಮಾಡ್ತಾ ಇದ್ದೇವೆ. ಈ ಅಡಿಕೆ ಬೆಳೆಯಂತವ್ರು ಸಾಕಷ್ಟು ಈ ರಾಸಾಯನಿಕ ಗೊಬ್ಬರದಿಂದ ದೂರ ಇದ್ದಾರೆ, ಆದ್ರೆ ಈ ರಾಸಾಯನಿಕ ಈ ಒಂದು ಕಳೆನಾಶಕದಿಂದ ದೂರ ಆಗ್ತಾ ಇಲ್ಲ. ಕಳೆನಾಶಕ ಮಾತ್ರ ಹೊಡಿತಿದ್ದಾರೆ ವರ್ಷಕ್ಕೊಂದ್ಸಲ, ಅಡಿಕೆ ಕೇಳೋಕೆ ಬಂದ ಒಂದ್ಸಲ ಹೊಡೆದ್ರೆ ಸಾಕು ಸರ್, ಯಾಕಂದ್ರೆ ಆರಿಸ್ಕೊಂಬಕ್ಕೆ ಏನು ತೊಂದರೆ ಆಗಲ್ಲ. ಕೆಲವರು ಅದೂ ಮಾಡಲ್ಲ ಸರ್, ಹಂಗೆ ಬಿಟ್ಟದೆ ಅದೇನು ಆಗುತ್ತೆ ಅಂತಾರೆ, ಹಂಗೆ ಬಿಟ್ಟರೆ ತೊಂದರೆ ಇಲ್ಲ. ನೀವು ಗುಣಿ ಮಾಡಿಸಿ ಗೊಬ್ಬರ ಕೊಡೋಂಥದ್ದು ಒಂದೇ ಸಲ ಸರ್? ಯಾವ ಟೈಮಲ್ಲಿ ಮಾಡಿಸ್ತಾರೆ ಗುಣಿನ? ಈಗ ಅಲ್ಲಿ 4 ತಿಂಗಳಾಯ್ತು ಸರ್ ಕೊಟ್ಟು, ಸರ್ಕಾರಿ ಗೊಬ್ಬರ ಈ ವರ್ಷ ಹಾಕಿದ್ವಿ ಸರ್. ಈಗ 10 ವರ್ಷಕ್ಕೆಲ್ಲ ವರ್ಷಕ್ಕೆ ಬಂದ ಒಂದ್ಸಲ ಹೊಡೆದ್ರೆ ಸಾಕು ಸರ್, ಯಾಕಂದ್ರೆ ಆರಿಸ್ಕೊಂಬಕ್ಕೆ ಏನು ತೊಂದರೆ ಆಗಲ್ಲ. ಕೆಲವರು ಅದೂ ಮಾಡಲ್ಲ ಸರ್, ಹಂಗೆ ಬಿಟ್ಟದೆ ಅದೇನು ಆಗುತ್ತೆ ಅಂತಾರೆ, ಹಂಗೆ ಬಿಟ್ಟರೆ ತೊಂದರೆ ಇಲ್ಲ. ನೀವು ಗುಣಿ ಮಾಡಿಸಿ ಗೊಬ್ಬರ ಕೊಡೋಂಥದ್ದು ಒಂದೇ ಸಲ ಸರ್? ಯಾವ ಟೈಮಲ್ಲಿ ಮಾಡಿಸ್ತಾರೆ ಗುಣಿನ? ಈಗ ಅಲ್ಲಿ 4 ತಿಂಗಳಾಯ್ತು ಸರ್ ಕೊಟ್ಟು, ಸರ್ಕಾರಿ ಗೊಬ್ಬರ ಈ ವರ್ಷ ಹಾಕಿದ್ವಿ ಸರ್. ಈಗ 10 ವರ್ಷಕ್ಕೆಲ್ಲ ವರ್ಷ ಲಾಭ ಬರುತ್ತೆ ಸರ್, ಕಡಿಮೆ ಅನ್ಸು. ಅದು ತಯಾರಿಲ್ಲ ಸರ್ ಮಾಡಕ್ ನಾವು. ಎಲ್ಲ ಹೆಂಗೆ ಬೇಯಿಸ್ಬೇಕು ಇದೆಲ್ಲ ಗೊತ್ತಾ ನಿಮಗೆ? ಗೊತ್ತಲ್ಲ ಹೇಳಿದ್ರು. ಏನಿಲ್ಲ ಸರ್, ಕಡಿದ್ಬಿಟ್ಟು ಅಲ್ಲ ಕಡಿತೀವಿ ಸರ್, ಅದೆಲ್ಲ ಒಳಗಡೆ ಗೊತ್ತಾಗ್ಬಿಡ್ತೀವಿ ನಿಮಗೆ, ನಾಟಲ್ಲ ಅಂತ ಕೆಡಿಕೊಂಡು ಹೋಗ್ತೀವಿ. ಅದೆಲ್ಲ ಬಂದಿದೆ ಕಟಾವಿಗೆ, ಒಂದು ಕೆಡಿಕೊಂತೀವಿ ಫಸ್ಟ್, ಅದು ನೋಡಿ ಅದು ಬಂದಂತಂದ್ರೆ ಕೆಡುತ್ತಾರೆ. ಕೆಡ್ಕೊಂಡು ಮನೆಗೆ ತಗೊಂಡೋಗಿ ಎಲ್ಲ ಲೇಬರ್ ತಗೆಲ್ಲ ಸೀಡಿಸಿ ಬೇಯಿಸಿ ಒಣಗಾಕತ್ತೆ. ಅದೇನು ನಮಗೆ ಕಷ್ಟ ಇಲ್ಲ ಸರ್. ಮೊದಲೆಲ್ಲ ರಾಗಿ ಹುಲ್ಲು ಅದೆಲ್ಲ ವರ್ಷ ತಿಂಗಳುಗಟ್ಟಲೆ ತುಳಸಿದ್ವು ಕಣದಲ್ಲಿ ನಾವು ಪ್ರತಿಯೊಂದು ಬಿಸಿಲಾಗೆ. ಈಗ ಒಂದು 2 ದಿವಸ ಬೇಯಿಸಿ ಹಾಕಕ್ಕೆ ಆಗಂಗಿಲ್ಲ ನೋಡ್ರಿ, 2 ದಿವಸ ಅಷ್ಟೇ ಒಣಗಿಬಿಟ್ರೆ ಸಾಕು. ಈಗೆಲ್ಲ ನೀವು ಕೈಯಿಂದ ಸುರಿಯೋದು ಬೇಕಲ್ಲ, ಯಂತ್ರಗಳು ಬಂದಿರಲ್ವಾ? ಈಗ ಅಡಿಕೆ ಕಾಯಿ ಎಲ್ಲ ಸರ್ ಎಲ್ಲ ಯಂತ್ರ ಬಂದು ಈಗ ಏನು ಉಳಿಯಲ್ಲ ಸರ್ ರೈತಿಗೆ, ಎಲ್ಲ ಯಂತ್ರದವರಿಗೆ ಕೊಯ್ಯರಿಗೆ ಖರ್ಚು ಜಾಸ್ತಿ ಅಲ್ಲೇ ಒಂದ್ ಕಡೆ ಕೃಷಿಯಲ್ಲಿ ಅಲ್ವಾ? ಎಲ್ಲ ಅಂದ್ರೆ ಅಡಿಕೆಯಿಂದ ಸ್ವಲ್ಪ ಈಗ ಉತ್ತಮ ಅಂತ ಎಲ್ಲ ಅದಕ್ಕೆ ಹೋಗ್ಬಿಡುತ್ತೆ ಸರ್, ಜಗತ್ತೇ ಅದಕ್ಕೆ ಹೋಗೈತೆ, ಅದಕ್ಕೇನು ರೋಗ ಬರ್ತಾ ಗೊತ್ತಿಲ್ಲ. ರೋಗ ಒಂದು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಇಳುವರಿ ಬಂದ್ರೆ ಈ ರೇಟನ್ನು ಏರುಪೇರು ಆಗುತ್ತಲ್ವಾ? ಏನಾಗುತ್ತೆ ಮುಂದೆ ಸರ್ ಇದು ಅನ್ಭಕ್ಷ ಹಿಂಗೆ ಅಂತ ನಿರೀಕ್ಷೆ ಮಾಡಕ್ಕಾಗಲ್ಲ. ಮಾಡಕ್ಕಾಗಲ್ಲ ಸರ್. ಕೆಲವ್ರು ರೈತರು ಹೇಳ್ತಾರೆ ಹಿಂಗೆ ಅನ್ಕಂತ ನಾವು ಅಡಿಕೆ ಬೆಳೆಯಲ್ಲ ಬೆಳೆದಾರ ಉದ್ದಾರ ಆಗ್ಬಿಟ್ರು ಅಂತಾರೆ. ಹಿಂಗೆ ಅಲ್ವಾ, ನಾವು ಅದರಿಂದ ಲಾಭ ತಗೊಂತ ನಿರೀಕ್ಷೆ ಮಾಡಬಾರ್ದು, ಬೆಳಿಬೇಕಷ್ಟೇ. ಬೆಳೆದ್ರೆ ಒಂದಲ್ಲ ಒಂದ್ಸಲ ಮುಖಡ್ತದೆ, ಏನ್ ಮಾಡಕ್ಕಾಗ್ತದೆ ನಮ್ಮ ಕೈಗೆ ಏನೈತೆ ಹೇಳು. ನೀವು ಹೇಳಿದ್ರೆ ಆಗ್ಲೇ 8-10 ವರ್ಷ ನೀವು ಅಡಿಕೆ ಬೆಳೆಸಿದ್ವಿ, ಅವೆಲ್ಲ ಒಣಗೋಗ್ಬಿಟ್ಟು ನೀರಿಲ್ದ ಮತ್ತೆ ಹಾಕಿದ್ವಿ ಅಂತ ಹೇಳಿದ್ರ, ಹಿಂಗೆಲ್ಲ ಸಮಸ್ಯೆಗಳು ಬಂದಾಗ ಸುಧಾರಿಸಿಕೊಳ್ಳುವಂತ ಶಕ್ತಿ ನಮ್ಮ ರೈತರಲ್ಲಿ ಇರಬೇಕು, ತಾಳ್ಮೆ ಇರಬೇಕಲ್ವಾ? 5 ವರ್ಷ ಮರಿ ಸಾಲ ತೀರಿಸಿದ್ ನಾ ಮರಿ ಪ್ರಶ್ನೆ ಅಂತ ಹೇಳಿ. ನಮ್ ಇಲ್ಲೇ ಒಬ್ರು ಆಶ್ರಮದಾಗ ಒಬ್ರು ಇದಾರೆ, ನಮ್ಮ ಅಡಿಕೆ ಕೂಡ ಅವ್ರ ಅಪ್ಪಾಜಿ ಹೇಳಿದ್ರು, ಯಜಮಾನ್ರೆ ಯಾವಾಗ ಬರಗಾಲ ಬಂದತ್ತ ಅಂತ ಕೇಳಿದ್ವಿ ನಾವು. 4 ಸಲ ಕಡೆ 4 ಸಲ ಬೆಳೆಸಿದ್ ಅಂದ್ರೆ ಅವರು, ಹಿಂದೆಲ್ಲ ಬರಗಾಲ ಬರೋದಂತೆ. ಅಂದ್ರೆ ಒಂದ್ಸಲ ನಾವು ಬೆಳೆಸಿದವು ಮತ್ತೆ ಪುನಃ ಒಣಗಿ ಹೋಗಿ ಮತ್ತೆ ಬೆಳೆಸ್ಬೇಕು ಅಂತಂದ್ರೆ ಮಾನಸಿಕವಾಗಿ ಕುಗ್ಗಿ ಬಿಡ್ತೀವಿ ಅಲ್ವಾ? ಆತರ ಕುಗ್ಗಬಾರ್ದಲ್ವಾ ರೈತರು? ಏನ್ ಮಾಡಿಸ ಈಗ ನಾನು ಹೊಲ ಜಾಸ್ತಿ ಇತ್ತು ಮಾಡಿದೆ, ಸಾಲ ಕಟ್ಟಿದೆ ಮಾಡಿದೆ, ಅದೇ ಇದ್ದರೆ ಏನ್ ಮಾಡ್ಬೇಕು? ಸಮಸ್ಯೆಗಳು ಅದಕ್ಕೆ ಹೇಳೋದು, ಈಗ 5 ಎಕರೆ ಇತ್ತಂದ್ರೆ 1 ಎಕರೆ ಅಡಿಕೆ ಹಾಕಿಕೊಳ್ಳಪ್ಪ, ಇನ್ನು 4 ಎಕರೆ ಬೇರೆ ಬೇರೆ ಬೆಳೆಗಳನ್ನ ಬೆಳಿ, 1 ಎಕರೆ ಲಾಸ್ ಆಯ್ತು ಅಂತಂದ್ರೆ ಅಡಿಕೆಯಿಂದ ಇನ್ನು 4 ಎಕರೆಗಾದ್ರೂ ಅದು ತುಂಬಿಕೊಡುವಂತಷ್ಟು ಆದಾಯ ಬರುತ್ತೆ ಅಲ್ವಾ? ನೋಡ್ ಸರ್, ಈಗ ಮೆಕ್ಕೆಜೋಳ ರಾಗಿ ಜೋಳದಾಗ 1 ರೂಪಾಯಿ ಉಳಿಯಲ್ಲ ಸರ್. ಏನ ದಾಳಿಂಬ್ರೆ ಪಪ್ಪಾಯಿ, ದಾಳಿಂಬ್ರೆ ಅದನ್ನು ಒಂದ್ಸ ಮನೆ ತೆಗೆದ್ಬಿಟ್ಟ ಸರ್ ಕೆಲವರಿಗೆ. ಈಗ ಬಾಳೆಯಲ್ಲಿ ಒಳ್ಳೆ ಲಾಭ ಇದೆ, ಬಾಳೆ ಪಪ್ಪಾಯಿ ನೋಡ್ರಿ ಸಾಕಷ್ಟು ಒಳ್ಳೆ ರೇಟ್ ಸಿಗ್ತೀವಿ ಲಾಸ್ಟ್ ಇಯರ್. ಈಗ ಅಡಿಕೆಯಲ್ಲಿ ನೀವು ವರ್ಷಕ್ಕೆ ಎಷ್ಟು ಆದಾಯ ತಗೊಳ್ತೀರಾ? ಹೋದ ವರ್ಷ ಸ್ವಲ್ಪ ಕಡಿಮೆ ಸರ್, ಮಳೆ ನೀರಿಲ್ದ ಸ್ವಲ್ಪ ಬೆಳೆ ಇಲ್ದ ಕಡಿಮೆ ಆಯ್ತು, ಒಂದು 15 ಲಕ್ಷ ಆಯ್ತು. ಈ ವರ್ಷ ಚೆನ್ನಾಗಿ ಬಂದಿದ್ಯಾ? ಎಲ್ಲ ವರ್ಷ ಬೊಂಬಳೆ ಚೆನ್ನಾಗಿ ಬಂದಿದೆ, ಒಳ್ಳೆ ಒಂದು ಅರಳು ಹಿಡಿದಿದ್ಯಾ? ಹಿಡಿದ ಸರ್, ಏನ ಬರತಕ್ಕ ಕಾಯಿ ಮೇಲೆ ಬಿಸಿಲಿಗೆ ಖರ್ಚು ಬರುತ್ತಾ ಅಡಿಕೆಗೆ? ಹ್ಞೂ ಸರ್, ಗೊಬ್ಬರ ಹಾಕ್ಬೇಕು, ವರ್ಷಕ್ಕೊಂದ್ಸಲ 40 ಲೋಡ್ ಗೊಬ್ಬರ, ಲೋಡ್ ಅಂದ್ರೆ 6-7 ಸಾವಿರ ರೂಪಾಯಿ ಬೇಕು. ಹೊರಗಡೆಯಿಂದ ಕೊಂಡ್ಕೊಂಡ್ಬರ್ತೀರಾ? ಸಗಣಿ ಗೊಬ್ಬರ ಗೊಬ್ಬರ ಕುರಿ ಗೊಬ್ಬರ ಪಾಡ ಅವ್ರಿಗೆ ಹೆಂಗ ಅನುಕೂಲ ಕುರಿ ಗೊಬ್ಬರ ಅದನ್ನು ಹಾಕ್ತಾರೆ. ಈಗ ಎಲ್ಲ ಕುರಿ ಗೊಬ್ಬರ ಹಿಡಿದು ಬಿಡೋದಲ್ಲ, ಕೋಳಿ ಗೊಬ್ಬರನು ಹಾಕ್ತಾರೆ, ಕೋಳಿ ಗೊಬ್ಬರ ಎಲ್ಲ. ಈಗ ಕೋಳಿ ಗೊಬ್ಬರ ಹಾಕಿದ್ರೆ ಸಾಕಷ್ಟು ನೀರ್ ಬೇಕು ಅಂತಾರಲ್ವಾ ರೈತರು? ನೀರು ಈ ವರ್ಷ ನೀರ ಇದೆ ಸರ್, ಏನ್ ತೊಂದರೆ ಇಲ್ಲ. ಒಟ್ಟಾರೆ ಅಡಿಕೆ ಕೃಷಿ ನಿಮ್ಗೆ ಕೈ ಹಿಡಿದಿದೆಯಾ? ಕೈ ಹಿಡಿದ ಸರ್, ಈ ಸಲ ಈಗ ಬಂದ ಮೇಲೆ ನಾವು ಸ್ವಲ್ಪ ಓಡಂಗ ಆಯ್ತು ಅಷ್ಟೇ. ಈಗ ಮತ್ತೆ ಅಡಿಕೆ ಜೊತೆಗೆ ಬೇರೆ ಬೇರೆ ಏನೇನ್ ಬೆಳೀತಾ ಇದ್ರೆ ಕುಷ್ಕಿ ಭೂಮಿಯಲ್ಲಿ? ಮೆಕ್ಕೆಜೋಳ ಬೆಳಿತೀವಿ. ಮೆಕ್ಕೆಜೋಳ ಹೆಂಗಾಯ್ತು ಈ ವರ್ಷ? ಮೆಕ್ಕೆಜೋಳ ಚೆನ್ನಾಗಿ ಇಳುವರಿ ಬಂತು, 35 ಕ್ವಿಂಟಲ್ ತಗೊಂಡ್ ಬಂತು ಎಕರೆಗೆ. ಈ ವರ್ಷ ಒಂದು 5 ಎಕರೆ ಅವರೇ ಹಾಕ್ಬಿಟ್ವಿ, ಅವ್ರೆ ಅದ್ ರೇಟ್ ಸಿಗ್ಲಿಲ್ಲ, ಲಾಸ್ ಆಗ್ಬಿಡ್ತು 5 ಎಕರೆ. ಅವ್ರೆ ಈಗ ಏನ್ ರೇಟ್ ಸಿಕ್ಕ್ರೆ ಅವರೇ ನಿಮ್ಗೆ ಲಾಭ ಆಗುತ್ತೆ? ಅವ್ರೆ 40 ರೂಪಾಯಿ ಕೆಜಿ. ಎಷ್ಟು ರೇಟ್ ಸಿಗ್ತದೆ ನಿಮಗೆ? ನಮಗೆ 18-20 ರೂಪಾಯಿ, 100 ರೂಪಾಯಿ ಕೂಲಿ ಸಾ. ಕೂಲಿ ಆಮೇಲೆ ಬೀಜಕ್ಕೂ ಸಾಕಷ್ಟು ಹಣ ಕೊಟ್ಟು ತರಬೇಕು. ಬೀಜ ತರ ಮಾಮೂಲು ಬೀಜ ತರದು, ಲೇಬರ್ 300 ರೂಪಾಯಿ ಒಂದು, ಮೊದಲೇ 100 ರೂಪಾಯಿ ಇತ್ತು ಅಂತ. 300 ಕಟಾವ್ ಮಾಡ್ಬೇಕಂದ್ರೆ ಒಂದ್ ದಿನಕ್ಕೆ 300 ರೂಪಾಯಿ, 300 ರೂಪಾಯಿ ಬೆಣ್ಣೆ. ಮಧ್ಯಾಹ್ನ ಬೆಳಿಗ್ಗೆ 8 ಗಂಟೆಗೆ ಬಂದ್ರೆ 1-2 ವರೆಗೆ ಕ್ಲೋಸ್, ಅವ್ರಿಗೊಂದು ಊಟ ಅಂದ್ರೆ ಎಲ್ಲ ಒಂದ್ ಕಡೆ. ಅದು ನಿಮಗೆ ಬಳ್ಳಿಯಿಂದ ಹೊಲಕ್ಕೆ ಗೊಬ್ಬರ ಅದೇ ಲಾಭ ಅಂತ? ಅದು ಈ ಮುಳುಸಜ್ಜೆ ಬಂದಲ್ಲ ಸರ್, ಮುಳುಸಜ್ಜೆ ಚಿಕ್ಕ ಅದನ್ನ ಹಾಕಿದ್ವಿ, ಮುಳುಸಜ್ಜೆ ಅಂತ ಬಂದತ್ತಿ, ಅದು ಒಂದು ಕೊಯ್ದ್ರೆ ಇಷ್ಟು ಗಂಟೆ ಆಗುತ್ತೆ. ಹೌದು, ಅದರಿಂದ ಕೆಲವು ಬೆಳೆಯಕನೇ ಬಹಳ ಕಷ್ಟ ಆಗ್ಬಿಡ ಮೆಕ್ಕೆಜೋಳ ಬೆಳೆಯ. ಹೌದು, ಅದು ತುಂಬಾ ಕಳೆ, ಸಾಕಷ್ಟು ಬೆಳೆಗಳನ್ನ ಅಭಿವೃದ್ಧಿ ಮಾಡಕ್ ಬಿಡಲ್ಲ. ಅದು ಬಿಡೋದಿಲ್ಲ ಸರ್, ಕೊಯ್ಯಕ್ಕೆ ಮುರಿಯಕ್ಕೆ ಒಳಕ್ ಹೋಗಲ್ಲ, ಕೂಲಿರ ಹೋಗಲ್ಲ ಪಂಪ್ತಾರೆ. ಹೌದು, ಈಗ ಅಡಿಕೆಯಲ್ಲೆಲ್ಲ ಹಾಕ್ಬೋದಲ್ಲ ನೀವು ಅವರೇನ? ಇಲ್ಲ ಒಂದ್ ಕಡೆ ಹಸಿರೆಲ್ಲ ಗೊಬ್ಬರ ಆಗುತ್ತೆ ಅಲ್ಲ ಸರ್, ದೊಡ್ಡವಾಗಿದೆ ಮರಗಳಲ್ಲಿ ಅಲ್ಲ. ಹಂಗ ಬೀಜ ಉಗ್ಕೈಬಿಟ್ಟು ಹಂಗ ಮಾಡಿ ಉಳ್ಳಿ ಅಲ್ಲದಕ್ಕೆ ಉಳ್ಳಿ ಚೆಲ್ಬಿಟ್ರೆ ಬೆಸ್ಟ್, ಎಲ್ಲದಕ್ಕಿನ್ನ ಒಂದ್ ಏನೇನು ಹುಟ್ಟಲ್ಲ ಅದ್ರ ಕೆಳಗ. ಈಗೆಲ್ಲ ಹಸಿರೆಲ್ಲ ಗೊಬ್ಬರ ಚೆನ್ನಾಗಲಿ ಅಂತ ಹೇಳಿ ಹಾಕ್ತಾರೆ, ಸೆಣಬು ಹಾಕ್ತಾರೆ, ಹಾಕಿದಾರೆ ಎಲ್ಲ. ನೀವೆಲ್ಲ ಹಾಕಿದ್ರಂತವನ್ನೆಲ್ಲ? ಸೆಣಬು ಹಾಕಿದ್ವಿ, ವರ್ಷ ಹಾಕಿಲ್ಲ ಸರ್, ವರ್ಷ ಹಂಗೆ ಹಿಂಗ ಹಾಕ್ತಿದ್ವಿ. ಈಗ ಹೇಳಿದ್ರೆ ಮೆಕ್ಕೆಜೋಳದಲ್ಲಿ ನಿಮ್ಗೆ ಒಳ್ಳೆ ಇಳುವರಿ ಬಂತು, ಒಳ್ಳೆ ಲಾಭ ಗಳಿಸಿದ್ವಿ ಅಂತ ಹೇಳಿದ್ರೆ ಈ ವರ್ಷ ಏನೇನು ಕೊಟ್ರಿ ಗೊಬ್ಬರ? ಹಂಗಾದ್ರೆ ಮಾಮೂಲು DAP ನೆಲಕ್ಕೆ ಬಿತ್ತು ಬಿಡ್ತೀವಿ, ಒಂದ್ಸಲ ಮೇಲೆ ಗೊಬ್ಬರ ಕಳೆ ತಗಿಸ್ತೀವಿ, ಕಳೆ ತಗಿಸಿದ್ರೆ ಮಾತ್ರ ಬೆಳೆಯೋದು. ಈಗ ಮುಳುಸಜ್ಜೆನ ಇಲ್ಲಾಂದ್ರೆ ಬೆಳೆಯಲ್ಲ ಸರ್. ಏನ್ ಹೆಚ್ಚು ಒಳ್ಳೆ ಮಳೆಗಾಲ ಅಂತ ಇಳುವರಿ ಬಂತು? ಮಳೆಗಾಲ ಸರ್. ಈಗ ಮೆಕ್ಕೆಜೋಳ ಯಾವ ರೇಟಿಗೆ ಕೊಟ್ರೆ ನೀವು? ನಾವು 2200 ಕೊಟ್ಟಿರಿ ಸರ್ ಕ್ವಿಂಟಲ್. ಒಳ್ಳೆ ಲಾಭದಾಯಕ ಬೆಳೆ ಆಯ್ತು. ಆಯ್ತು. ಮತ್ತೆ ಹತ್ತಿ ಬೆಳೆ ಅಂತದ್ದು? ರಾಗಿ ಬೆಳೆಯುತ್ತೆ, 10 ವರ್ಷ ಆಯ್ತು. ಹತ್ತಿ ಯಾಕೆ ಬಿಟ್ರೆ ನೀವು? ಲೇಬರ್ ಸಹ ಕೂಲಿ ಸಿಗದ್ ಪಂಚಿದ್ವಿ ಬಿಡಿಸೋದು, ಒಬ್ರು 300 ರೂಪಾಯಿ ಕೂಲಿ ಅಂದ್ರೆ 10 ಕೆಜಿ ಬಿಡಿಸಲ್ಲ, 10 ರೂಪಾಯಿ ಕೆಜಿ ಬಿಡಲ್ಲ. ಈಗ ಅಡಿಕೆ ಸುತ್ತಲೂ ಮತ್ತೇನಾದ್ರೂ ಇವನ್ನ ಹಾಕಿದ್ರೆ ಅರಣ್ಯ ಗಿಡಗಳನ್ನ, ತೆಂಗು ಇಂಥವು? ತೆಂಗು ಹಾಕಿದ್ವಿ ಸರ್. ಎಷ್ಟು ಹಾಕಿದ್ರ ತೆಂಗು? ಸುತ್ತ ಒಂದು 50 ಗಿಡ ಹಾಕಿದ್ವಿ ಸರ್, ಬೇರೆ ಬೇರೆ ಬೆಳ್ಳಿ ಗಿಡಗಳು ಹಬ್ಬಿಸಿದ್ವಿ. ಈಗ ತೆಂಗಿನಕಾಯಿನಿಂದಲೂ ನೀವು ಆದಾಯ ಕಾಣಬಹುದಲ್ವ? ಮನೆಗೆ ಹಾಕ್ತ ಸರ್. ರಾಮರೆಡ್ಡಿ ಅವರೇ, ಈಗ ಸಾಕಷ್ಟು ರೈತರು ಏನ್ ಮಾಡ್ತಾರೆ ಅಂತಂದ್ರೆ, ಈಗ ಅಡಿಕೆ ಸುತ್ತಲೂ ಬೌಂಡ್ರಿಗೆ ತೆಂಗು ಹಾಕಿರ್ತಾರೆ, ನಾನು ಬಹಳಷ್ಟು ಜನ ಗಮನಿಸಿದ್ನಿ. ಈಗ ತೆಂಗಿನಿಂದ ಅಡಿಕೆಗೆ ಸೋಲೆ ಆಗುತ್ತೆ, ಇಳುವರಿ ಬರಲ್ಲ ಅಂತ ತೆಂಗಿನ ಗಿಡನೇ ತೆಗಿತದೆ. ಎಲ್ಲೇ ಒಂದ್ ಕಡೆ ಇದು ತಪ್ಪು ಅನ್ಸಲ್ವಾ ನಿಮಗೆ? ಅಲ್ಲ ಸರ್, ಸುತ್ತ ಹಾಕಿದ್ರೆ ಏನಾಗಲ್ಲ ಸರ್, ಜನಗಳು ಹೆಂಗೆ ಸರ್ ಹೂ ನಡತಗಳೆಲ್ಲ ಕೇಳಿಸಿಬಿಟ್ರೆ ನಂಬರಾಗಲ್ಲ. ಈಗ ನೋಡ್ರಿ ಒಳ್ಳೆ ರೇಟ್ ಇದೆ. ಈಗ ನೋಡು 50 ರೂಪಾಯಿ ಅಂದ್ರೆ ಸಿಗಲ್ಲ. ಎಷ್ಟು ರೇಟ್ ಇದೆಯಲ್ವಾ? 50 ರೂಪಾಯಿ ಒಂದ್ ಸರ್. ಮತ್ತೆ ಈಗ ನೋಡ್ರಿ ತೆಂಗು ಬೆಳೆದ್ರೆ ನಿಮಗೆ ಹಬ್ಬ ಹರಿದಿನಗಳಲ್ಲಿ ನಿಮಗೆ ಕಾಯಿ ಆಗುತ್ತೆ, ಬೇಸಿಗೆಯಲ್ಲಿ ಕಾಯಿ ಬೇಕೇ ಬೇಕು ಸರ್, ಬೆಳಿ ಬೇಸಿಗೆಯಲ್ಲಿ ಎಳ್ನೀರ್ ಕುಡಿಬಹುದು. ಅಲ್ಲ ಸರ್, ನಮಗೆ ಊಟಕ್ಕೆ ಡೈಲಿ ಕಾಯಿ ಇಲ್ದೇ ಆಗಲ್ಲ. ಈಗ ಒಣಕಾಯಿ ಮಾಡ್ಕೊಂಡ್ರೆ ಕೊಬ್ಬರಿ ಎಣ್ಣೆನ ಮಾಡ್ಕೊಂಡು ನೀವು ಊಟಕ್ಕೆ ಬಳಸ್ಬೋದಲ್ವಾ? ಗುಣಮಟ್ಟದ ಎಣ್ಣೆ ಸಿಗುತ್ತಲ್ವಾ? ಯಾಕೆ ನಮ್ಮ ರೈತರಿಂದ ತಪ್ಪು ಮಾಡ್ತಾರೆ? ಅಡಿಕೆ ರೇಟ್ ಸಿಗುತ್ತೆ, ಒಂದ್ ಗಿಡ ಅಷ್ಟಕ್ಕೊಂದು ಗಿಡ ಆಗಲ್ಲ ತಗೊಂಡ್ಬಿಡುತ್ತೆ, ಬೇರೆ ತಗೊಂಡು ಬೆಳೆಯಲ್ಲ ಅಂತ ಹಿಂಗೆ ಸಹ ಅವರ ಅನಿಸಿಕೆ. ಈಗ ಆಮೇಲೆ ಪ್ರಸ್ತಾಪ ಪಡೋದು ಕಡದ್ಮೇಲೆ ಕಡಿಮೆ ಬೆಳೆಸ್ಬೇಕಂದ್ರೆ ಎಷ್ಟು ವರ್ಷ? 6 ವರ್ಷ ಬೇಕು. ಮತ್ತೆ ಈಗೆಲ್ಲ ಸಾಕಷ್ಟು ಮುಂದೆ ಚಿಂತನೆ ಮಾಡ್ಬೇಕಲ್ವಾ? ಮಾಡ್ಬೇಕು ಸರ್, ಮಾಡಲ್ಲ. ಈಗೆಲ್ಲ ಈ JCB ಬಂದ್ಬಿಡುತ್ತೆ, ಕೆಲಸ ಮಾಡೋದಾದ್ರೆ ಏನ ಮಾಡ, ಯಾರು ಕೇಳಿಸ್ತಿದ್ದಿಲ್ಲ, ಯಂತ್ರ ಬಂದ್ಬಿಡದಲ್ಲ ಕೇಳಪ್ಪ ಅಷ್ಟೇ. ಯಾರೊಬ್ರು ಕೇಳಿಸಿದ್ರ ನಾವು ಕೇಳಿಸ್ಬಿಡೋಣ ಅಷ್ಟೇ. ಯಂತ್ರ ಬಂದ್ಮೇಲೆ ಇಲ್ಲಾಂದ್ರೆ ಏನು ಮಾಡಕ್ ಆಗ, ಯಾರು ಗಿಡ ಕಡಿಯಕ್ಕಾಗ್ತಿಲ್ಲ. ಈಗ ಎಷ್ಟು ಜನ ಮಕ್ಕಳಿದಾರೆ ರಾಮರೆಡ್ಡಿ? ನಮ್ಗೆ ಮೂವರು ಗಂಡು ಮಕ್ಕಳು, ಇಬ್ಬರು ಹೆಣ್ಣು ಮಕ್ಕಳು. ಎಲ್ಲ ಕೃಷಿಗೆ ಏನಾದ್ರು ಕರ್ಕೊಂಡಿದ್ರೆ? ಇಲ್ಲ ಸರ್, ಒಬ್ಬನೇ ಇಲ್ಲೇ ಮನೆಯಲ್ಲಿ, ಇನ್ನಿಬ್ರು ಒಬ್ಬ ಐ ಟಿ ಐ ಕಾಲೇಜ್ ಲೆಕ್ಚರ್ ಇದ್ದಾನೆ, ಒಬ್ಬನ ಐ ಟಿ ಎಸ್ ಸಿ ಮಾಡಿ ಬೆಂಗಳೂರಿಗೆ ಇದ್ದಾನೆ. ಒಟ್ಟಾರೆ ಒಬ್ಬ ಮಗನಾದ್ರೂ ನೀವು ಕೃಷಿಯಲ್ಲಿ ನಡೆಸ್ಕೊಂಡಿದ್ರೆ. ಈಗ ಅವಂದೇ ಸಲ ಜವಾಬ್ದಾರಿ ನಮ್ದೇನು, ತೋಟಕ್ಕೆ ಹೋಗೋದ, ಎಮ್ಮೆ ನೋಡೋದು, ನೀರು ಕುಡಿಸೋದ, ಬರೋದು ಮನೆಗೆ ಅಷ್ಟೇ. ಈಗೆಲ್ಲ ಹೇಳಿದ್ರೆ ನೀವು ಎಮ್ಮೆಯಿಂದ ಹಾಲು ಕರ್ಕೊಂಡು ಮಜ್ಜಿಗೆ ಮಾಡಿ ಬೆಣ್ಣೆ ಮಾಡಿ ಎಲ್ಲ ಮಾರಾಟ ಮಾಡ್ತೀವಿ ಅಂತ ಹೇಳಿರಲ್ವಾ, ಇದನ್ನೆಲ್ಲ ಹೆಂಗ್ ಕಲ್ತ್ಕೊಂಡ್ರೆ ನೀವು ಮಜ್ಜಿಗೆ ಕಡಿಯೋದು? ಮುಂಚೆಯಿಂದ ಅಲ್ಲೇ 30-40 ವರ್ಷದಿಂದ ಅನುಭವ ಇದೆ. ನಮ್ಮಮ್ಮರು ಇದ್ರು ಹಂಗೆ ಕಡಿಬೇಕ, ಕಡಗಲ್ ಹಳೇದೈತೆ, ಆದ್ರೆ ಮಿಷಿನ್ ಗಿಷಿನ್ ಇಲ್ಲ ನಮ್ದು, ಕಡಗಲ ಕಡಗಲಲ್ಲಿ ಕಡಿಯೋದಲ್ವಾ, ಹಗ್ಗ ಹಾಕಿ ಕಡಿಯಂತದ್ದು ಅಂದ್ರೆ ಇದೆಲ್ಲ ಹಳ್ಳಿ ಸಗಡು, ಇನ್ನೂ ಮರಿಬಾರ್ದು ನಾವಲ್ವಾ, ಬಿಟ್ಟಿಲ್ಲ ಸರ್. ನಾವು ನಮ್ ಬೆಣ್ಣೆ ನೀನ್ 1,000 ರೂಪಾಯಿ ಅಂದ್ರೆ ತಗೊಂತಾರ ಸರ್, ಅದಕ್ಕೆ ಗಮ ಗಮ ಮನೆ ತುಂಬಾ ಹಂಗ ಸ್ಮೆಲ್ ಬರಲ್ಲ. ತುಪ್ಪ ಕಾಸಿದ್ರಿ? ಏನೇನು ಇರಲ್ಲ, ಅದ್ರ ಕೆಳಗೆ ತಳದಾಗ ಕೆಲವೆಲ್ಲ ತಗೊಂಬಂದ್ರೆ ಯಾವ ತಳದಾಗೆಲ್ಲ ಗಟ್ಟಿ ಇರ್ತದ ಅಂತಾರೆ, ಮಿಕ್ಸ್ ಮಾಡ್ತಾರೆ ಅಂತಾರೆ. ನಮ್ಮ ಇನ್ 1,000 ರೂಪಾಯಿ ಕೊಡಪ್ಪ ಅಂತಾರೆ. ನಾವೇನು ಬೂಸ ಗೀಸ ಏನ್ ಹಾಕಲ್ಲ, ಹೊಲದಾಗ ಮೇಯ್ದದ್ದು ಅಷ್ಟೇ ಮೇವು, ಗುಣಮಟ್ಟದ ಮೇವು ಅಷ್ಟೇ ಕೊಡೋ, ಹಸಿರು ಮೇವು, ಒಣ ಮೇವು. ಈಗ ಬೂಸಾ ಇಂಡಿಯವನ್ನೆಲ್ಲ ಕೊಟ್ರೆ ಅಷ್ಟು ಕಡೆ ಜಾಸ್ತಿ ಕರಿತಾವೆ. ಒಟ್ಟಾರೆ ಏನ್ ಅನ್ಸುತ್ತೆ ನಿಮ್ಗೆ, ಅಡಿಕೆ ಒಳ್ಳೆ ಅಡಿಕೆ ಬೆಳೀತಾ ಇದ್ರಾ, ಕೃಷಿ ಭೂಮಿಯಲ್ಲಿ ಕೆಲವೊಂದು ಬೆಳೆಗಳನ್ನ ಬೆಳೀತಾ ಇದ್ರಾ, ಕೃಷಿ ಬದುಕು ಏನ್ ಅನ್ಸುತ್ತೆ ನಿಮ್ಗೆ? ಅಲ್ಲ, ನಮ್ ನಿರ್ಧಾರ ಸರ್, ಬೆಳಿಬೇಕು, ಮಾಡ್ಬೇಕು ಅಷ್ಟೇ, ಅದನ್ನ ಬಿಟ್ಟು ಬರ್ತದೆ ಬಿಡುತ್ತೆ ಅಂದ್ರೆ ಅಕ್ಸೆಪ್ಟ್ ಮಾಡಿದ್ರೆ ಏನು ಮಾಡಕ್ಕಾಗಲ್ಲ. ಯಾರನ್ನು ಬೆಳೆ ಮಾಡ್ಬೇಕು, ಖರ್ಚೇವನ, ಅದ್ ಬಿಟ್ಟು ಲಾಭ ಬರ್ತದೆ ಅಂತ ಮಾಡಕ್ಕೋದ್ರೆ ಲಾಭ ಬರಲ್ಲ ಟೈಮ್ನಾಗೆ. ನಾವು 50 ವರ್ಷಕ್ಕೆ ನಮ್ಮದೇ ಕೃಷಿ ಕೆಲಸ, ಕೃಷಿ ಕೆಲಸ ಹಗ್ಗದಿಂದಲೂ ಬಿಡ್ತೀನಿ ನಾನು ಹಗ್ಗ ಬ್ಯಾಸ ಏನ್ ಬೇಕಾದ್ರೆ ಎಲ್ಲ ಕಸ ಬಂದ ಅಂದ್ರೆ ಹಗ್ಗ ಅಂತಂದ್ರೆ ಹಗ್ಗನು ಮದ್ದೆಲ್ಲ ಹಗ್ಗ ಎತ್ತಿನ ಹಗ್ಗ ಹೊಡಿತಿದ್ವಲ್ಲ ಬ್ಯಾಸ ಕಬ್ಬಣಿಕೆಗೆ, ಆ ಹಗ್ಗಳೆಲ್ಲ ನಾನು ಕತ್ತಳೆ ನೆನೆ ಹಾಕೊಂಡು ಅಳದಲ್ಲಿ ಅದು ಒಗದು ಆ ಹಗ್ಗ ಬಿಡೋದು ಕಲ್ತಿದ್ದೀನಿ. ಈಗ ಬಿಡ್ತೀನಿ ಹಗ್ಗನೆಲ್ಲ ತಯಾರು ಮಾಡ್ತಿದ್ರೆ ನಾವೇ ಮಾಡ್ತೀನಿ. ಕತ್ತಳೆ ಪಟ್ಟಿ ಈಗಲೂ ಸಿಗುತ್ತಲ್ಲ? ಸಿಗುತ್ತೆ ಸರ್. ಈಗ ಅದ್ ಮಾಡಲ್ಲ, ಸಿಗಲ್ಲ, ರೆಡಿಮೇಡ್ ಪ್ಲಾಸ್ಟಿಕ್ ಹಗ್ಗಳು ಸಿಗ್ತಾವ. ಅಲ್ಲ, ನೀವು ಒಳ ಪದ್ಧತಿನೂ ಮಾಡ್ಬೋದಲ್ವ? ಹೇಗೆಲ್ಲ ಆಗಿಲ್ಲ, ಸಿಗಲ್ಲ, ಬಹಳ ದಿನ ಆಯ್ತು. ಅವ ಇಡೀ ಹಗ್ಗಗಳು ಪ್ರತಿಯೊಂದು ಅದ್ರಾಗೆ ಮಾಡ್ತಿದ್ದೀನಿ. ಅಂದ್ರೆ ಹಗ್ಗಗಳು ಒಳ್ಳೆ ಗುಣಮಟ್ಟ ಇರ್ತದ, ಗಟ್ಟಿ ಇರೋವು. ಈಗ ನಂಗೇನು 1 ವಾರ 15 ದಿನ ಕೆಲ ಕಿತ್ತೋಗ್ತಾ ಇರ್ಲಿಲ್ಲ ಅಲ್ವಾ. ಈಗ ನೀವು ಪ್ರಾರಂಭದಲ್ಲಿ ಕೃಷಿ ಬಂದಿರಲ್ಲ, ಅವತ್ತು ಒಳ್ಳೆ ಉತ್ತಮ ಇತ್ತಲ್ಲ ಕೃಷಿ ಬದುಕು? ಉತ್ತಮ ಅಂತಲ್ಲ, ಅಲ್ಲಲ್ಲ, ಅವತ್ತಿನ ಪದ್ಧತಿನೇ ಹೆಚ್ಚು ಬದಲಾವಣೆ ಇತ್ತು. ಎತ್ತು ಕಟ್ಟಿಗೆಂದು ಕಬ್ಬು ನೇಗಿಲು ಹೊಡಿಯಂತದ್ದು, ಮಡಿಕೆ ಹೊಡಿಯಂತದ್ದು, ಗಂಟೆ ಕುಂಟೆ ಹೊಡಿಯಂತದ್ದು, ಕೂರಿಗೆಯಲ್ಲಿ ಬಿತ್ತನೆ ಮಾಡುವಂತದ್ದು, ಎಡೆಕುಂಟೆ ಹೊಡಿಯಂತದ್ದು, ಗುಡಗುಂಟೆ ಹೊಡಿಯಂತದ್ದು, ಅದೆಷ್ಟು ನಿಮ್ಗೆ ಒಳ್ಳೆ ಮನಸ್ಸಿಗೆ ತೃಪ್ತಿ ಬರ್ತಾ ಇತ್ತು? ಖುಷಿಯಾಗ ಹೆಣ್ಣು ಮಕ್ಕಳಲ್ಲಿ ಖುಷಿಯಾಗ ಬಿತ್ತನೆ ಮಾಡ್ತಾ ಇದ್ರು, ಉಡಿ ಅಂತ ಕಟ್ಟಿಕೊಂಡು ಯಾವ ತರ ಬಿತ್ತನೆ ಮಾಡ್ತಾ ಇದ್ರು ನೋಡಿ, ಎಲ್ಲ ಪೂಜೆ ಮಾಡಿ. ಹೌದು, ಈಗ ಎಲ್ಲ ನಶಿಸಿ ಹೋಗ್ಬಿಡ್ತಲ್ವ. ಟ್ಯಾಕ್ಟರ್ ಬಂದ್ಬಿಟ್ರೆ ಅದ್ರ ಹಾಕಿ ನಂಗೆ ಹೋಗದೆ ಟೈಮ್ ಇಲ್ಲ, ಗೊತ್ತಿಲ್ಲ, ಗೊತ್ತಿಲ್ಲ. ಅವಾಗ 9 ಗಂಟೆ ಪೂಜೆ ಮಾಡ್ತಿದ್ವಿ, ಕ್ರಮವಾದಾಗೆ ಪೂಜೆ ಮಾಡಿ ಬಿತ್ತಿದ್ವಿ. ಈಗ ಏನಿಲ್ಲ, ಈಗ ಕಣಸುಗ್ಗಿಗಳನ್ನ ಹಂಗ ಮಾಡ್ತಾರೆ, ಕಣಸುಗ್ಗಿ ಇಲ್ಲಿ ತರ್ತಿ, ಕೆಡಿಕೊಂಬುದಲ್ಲೇ ಕೆಡಿಕೊಂಬುದು ಹಂಗೆ ಟೈಮಿಗೆ ಬರೋದು. ಹೌದು, ಈಗ ಎಷ್ಟೋ ರೈತರು ರೋಡ್ಗಳಲ್ಲೇ ಕಣಸುಗ್ಗಿ ಮಾಡ್ತಾ, ನಾವೆಲ್ಲ ನೀರು ಹೊತ್ತು ಕಣ್ಣ ಬೆಳೆದು ರೋಣಗಲ್ಲ ಹೊಡೆದು ಅದನ್ನೆಲ್ಲ ರೆಡಿ ಮಾಡಿ ಆಮೇಲೆ ಅದಕ್ಕೆಲ್ಲ ಸಗಣಿರಾಡಿ ಬೆಳೆದು ಆಮೇಲೆ ಹುಲ್ಲು ಹಾಕ್ತಿದ್ವಿ. ಹೌದು, ಸೇಡ್ ಅಂತ ಕಟ್ಟರಲ್ವ ಮೊದಲು, ನಾವು ಕಟ್ಟಿ ಅದನ್ನ ಸುತ್ತ ಎಣೆ ಕಡ್ದು ರೋಣಗಲ್ಲ ಹೊಡೆಯ ರೋಣಗಲ್ಲ ಹೊಡೆಯರು. ಏನೋ ಒಂಥರ ಖುಷಿ ಇತ್ತು ನಮ್ಮ ರೈತರಿಗೆ. ಭೂಮಿ ತಾಯಿ ನಂಬಕು ನಮ್ಮ ಅನುಭವ. ಒಳ್ಳೇದು ರಾಮರೆಡ್ಡಿ ಅವರೇ, ಇಲ್ಲೇ ತನಕ ತಮ್ಮ ಒಂದು ಅಡಿಕೆ ಕೃಷಿಯನ್ನ ಯಾವ ರೀತಿ ಲಾಭದಾಯಕವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಜೊತೆಗೆ ಕುಷ್ಕಿ ಭೂಮಿಯಲ್ಲೂ ಸಹ ಈ ಮೆಕ್ಕೆಜೋಳ ಇವನ್ನೆಲ್ಲ ಬೆಳೀತಾ ಇದ್ದೀರಾ, ಒಟ್ಟಾರೆ ತಮ್ಮ ಒಂದು ಕೃಷಿ ಬದುಕಿನ ಅನುಭವಗಳನ್ನ ಇವತ್ತು ನಮ್ಮ ರೈತರೊಂದಿಗೆ ಹಂಚಿಕೊಂಡಿದ್ದೀರಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಅಡಿಕೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಸುಲ್ತಾನಿಪುರ ಗ್ರಾಮದ ಕೃಷಿಕ ಜಿ ರಾಮರೆಡ್ಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಇದೀಗ ರೈತರಿಗೆ ಸಲಹೆ ಕೇಳೋಣ. ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ. ಇಂದು ನಾವು ಪೌಷ್ಟಿಕ ಕೈತೋಟ ಮತ್ತೆ ತಾರಸಿ ತೋಟದ ಒಂದು ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಬಂಧುಗಳೇ, ಇತ್ತೀಚೆಗೆ ನಾವು ಬೆಳೀತಾ ಇರತಕ್ಕಂಥ ಜನಸಂಖ್ಯೆಗೆ ಆಹಾರವನ್ನು ನಾವು ನೀಡಬೇಕಾದಂಥ ಅವಶ್ಯಕತೆಯಲ್ಲಿ ನಾವು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಅತಿ ಹೆಚ್ಚು ಇಳುವರಿಯನ್ನು ಪಡೆಯುವ ನಿಟ್ಟಿನಲ್ಲಿ ಅತಿ ಹೆಚ್ಚು ರಾಸಾಯನಿಕಗಳನ್ನು ನಾವು ಕೃಷಿನಲ್ಲಿ ಬಳಕೆ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಇಂತಹ ಸಂದರ್ಭಗಳಲ್ಲಿ ನಮಗೇನಾಗ್ತಾ ಇದಪ್ಪ ಅಂತ ಹೇಳಿದ್ರೆ, ನಾವು ಬೆಳೀತಕ್ಕಂಥ ಕೃಷಿ ಆಹಾರ ಬೆಳೆಗಳಲ್ಲಿ ಅತಿ ಹೆಚ್ಚಿನ ರಾಸಾಯನಿಕಗಳ ಪಳೆಯುಳಿಕೆ ಬರ್ತಾ ಇರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಭಾರತ ದೇಶದ ಜನಸಂಖ್ಯೆಯಲ್ಲಿ ಅಪೌಷ್ಟಿಕತೆ

ಬೆಳ್ಳಿ ಉಂಗ್ರಕ್ಕೆ ನಾರಿ ಜ್ಞಾನ ಬಿದ್ದಳೆ, ತುಕ್ಕಿ ಉಂಗ್ರಕ್ಕೆ ನಾರಿ ಮನಸ್ಸಿಟ್ಟಳೆ. ಬೆಳ್ಳಿ ಉಂಗ್ರಕ್ಕೆ ನಾರಿ ಜ್ಞಾನ ಬಿದ್ದಳೆ, ಬೆಳ್ಳಿ ಉಂಗ್ರಕ್ಕೆ ನಾರಿ ಜ್ಞಾನ ಬಿದ್ದಳೆ, ತುಕ್ಕಿ ಉಂಗ್ರಕ್ಕೆ ನಾರಿ ಮನಸ್ಸಿಟ್ಟಳೆ. ದಂಟ್ರ ಮುಕ್ಕಿ ದಂಟ್ರ ಮುಕ್ಕಿ ಅಂಟ್ರ ಮುಕ್ಕಿ, ಇಲ್ಲಿ ಗರ್ವತ್ತು ಗಾವು ದರಮನೆ, ಇಲ್ಲಿ ಗರ್ವತ್ತು ಗಾವು ದರಮನೆ, ಇಲ್ಲಿ ಗೆಪ್ಪತ್ತು ಗಾವು ತಳಮನೆ. ಬದ್ದ ಬಟ್ಟೆನೆಲ್ಲ ಗಂಟು ಮೂಟೆ ಕಟ್ಟಿಕೊಂಡು ಕೊಂಡಾಳು ಜೋಗಪ್ಪನ ಹಿಂದು ಕೋಟೆ, ಕೊಂಡಾಳು ಜೋಗಪ್ಪನ ಹಿಂದು ಕೋಟೆ, ಕೊಂಡಾಳು ಜೋಗಪ್ಪನ ಮುಂದು ಕೋಟೆ. ತಂಗ್ಯವ್ವ ಕಟ್ಟಿಸ್ಯಾಳೆ ಅಂತ್ಯವಿಲ್ಲದ ಕೆರೆಯ, ಹನ್ನೆರಡು ತೂಬೋ ಮದುಗ್ಯಾದ, ಹನ್ನೆರಡು ತೂಬೋ ಮದುಗಾದ ಕೆರೆಗೆ ಗಂಗವ್ವ ಸುರಿದು ಬರುತ್ತಾಳೆ. ಆ ಮಾಯದಂತ ಮಳೆ